ಆಕಾಶವಾಣಿ ಮಡಿಕೇರಿ, ಸಮಯ 6:45. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ರೈತ ಧ್ವನಿ ಕಿಸಾನ್ ವಾಣಿ, ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ. ಕೃಷಿ ವಿದ್ಯೆಯ ಮೇಲು ಕೃಷಿತೋ ನಾಸ್ತಿ ದುರ್ಭಿಕ್ಷ ಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇದು ಎಲ್ಲಿಯವರಿಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ, ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1-800-1800-1551 ಕರೆ ಮಾಡಿ. ಇದು ಯಾರ ನಂಬರ್ ಅಣ್ಣ? ರೈತರ ಕಾಲ್ ಸೆಂಟರ್. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗ ಕೂತಿರ್ತಾರೇನು? ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6:00 to 10:00. ಆದ್ರಣ್ಣ, ಬಳತ್ತಿನವರ್ಗ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1-800-1800-1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ ನ ಆಸರಿಯು, ಆಗದು ನಿರಾಸರೆ. ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ. ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಸ್ತುತ ಕೃಷಿ ಪರಿಸ್ಥಿತಿಗಳನ್ನು ಪರಿಚಯಿಸುವ ಕಾರ್ಯಕ್ರಮ ನಾಡು ನಾಡಿ. ಇದರಲ್ಲಿ ಸೋಮರಪೇಟೆ ತಾಲೂಕು ಹರಗ ಗ್ರಾಮದ ಎಚ್ಬಿ ಚಂದ್ರಶೇಖರ್ ಮತ್ತು ವಿಶ್ವತ್ ಅವರೊಂದಿಗೆ ಮಾತುಕತೆ ಕೇಳುವಿರಿ. ಪ್ರಸ್ತುತ ಪರಿಸ್ಥಿತಿಗಳ ಅವಲೋಕನ ನಾಡು ನಾಡಿ. ಕೇಳಿ ಕಾರ್ಯಕ್ರಮ ನಾಡು ನಾಡಿ. ಸೋಮಾರ್ಪೇಟೆ ತಾಲೂಕು ಶಾಂತಳ್ಳಿ ಹೋಬಳಿಯ ಹರಗ ಗ್ರಾಮದ ಎಚ್ಬಿ ಚಂದ್ರಶೇಖರ್ ಅವರ ಜೊತೆಗೆ ನಾವು ಮಾತನಾಡ್ತಿದ್ವಿ. ಶ್ರೋತೃಗಳೇ, ಅರಬಿಕವನ್ನ ಬೆಳ್ಕೊಂಡಿದ್ದಾರೆ, 5 ಎಕರೆ ತೋಟ ಇದೆ. ಕಾಳು ಮೆಣಸನ್ನು ಹಾಕೊಂಡಿದ್ದಾರೆ, ಏಲಕ್ಕಿ ಸ್ವಲ್ಪ ಇದೆ, ಕಿತ್ತಳೆ ಇದೆ, ಕೇಸರಿ ಭತ್ತವನ್ನ ಬೆಳ್ಕೊಳ್ತಿದ್ದಾರೆ, ಹಸುಗಳು ಹೋರಿಗಳನ್ನ ಸಾಕೊಂಡಿದ್ದಾರೆ, ಜೇನನ್ನು ಇಟ್ಕೊಂಡಿದ್ದಾರೆ. ಚಂದ್ರಶೇಖರ್ ಅವರು ನಮ್ಮ ರೇಡಿಯೋ ಕೇಳಿಗರು, ಅವರನ್ನ ಈಗ ನಾವು ಮಾತನಾಡಿಸಿದೀವಿ. ಚಂದ್ರಶೇಖರ್ ಅವರೇ, ಏನು ಓದಿದ್ದು ತಾವು? ಸರ್, ನಾವು ಬಿ ಎ ಓದಿದ್ದೀನಿ ಸರ್, ಆಮೇಲೆ GDC ಮಾಡಿದ್ದೀನಿ, ಆಮೇಲೆ ಇಂಗ್ಲಿಷ್ ಟೈಪಿಂಗ್ ಮಾಡಿದ್ದೀನಿ, ಆಮೇಲೆ ಒಂದ್ ಸ್ವಲ್ಪ ಟೈಮ್ ಪ್ರೈವೇಟ್ ಸೆಕ್ಟರ್ ನಲ್ಲಿ ವರ್ಕ್ ಮಾಡಿದೆ 3-4 years ವರೆಗೆ. ಆಮೇಲೆ ಮನೆ ಕಡೆ ಪ್ರಾಬ್ಲಮ್ ಆಯ್ತು, ಇಲ್ಲಿ ಬಂದು ಸೆಟ್ ಆಗ್ಬಿಡಿ ಸರ್. ಕಾಫಿ ಯಾವುದು? ಅರೇಬಿಕಾ ತಳಿ? ಅರೇಬಿಕಾ 6 ತಳಿ ಹಾಕೊಂಡಿದ್ದೀನಿ ಸರ್. ಕಟವಾ ಇದೆ, ಹೇಮಾವತಿ ಮತ್ತೆ ಬೇರೆ ಬೇರೆ ತಳಿಗಳು ಹೇಳ್ತಾರಲ್ಲ, ಆ ತಳಿಗಳನ್ನು ಹಾಕೊಂಡಿಲ್ವಾ? ಇಲ್ಲ ಸರ್, ಅದನ್ನ ಹಾಕೊಂಡಿಲ್ಲ ಸರ್, ಇನ್ಮೇಲೆ ಹಾಕ್ಬೇಕು ಅಂತಿದ್ದೇನೆ ಸ್ವಲ್ಪ ಜಾಗದಲ್ಲಿ, ಇದುವರೆಗೆ ಹಾಕಿಲ್ಲ. ಚಂದ್ರಗಿರಿ ಬಗ್ಗೆ ಹೇಳ್ತಾರೆ, ಹೇಮಾವತಿ ಬಗ್ಗೆ ಹೇಳ್ತಾರೆ, ಇನ್ನು ಕಾವೇರಿ ಬಗ್ಗೆ ಮಾತಾಡಿ, ಈಗ ಅದ್ರ ಬಗ್ಗೆ ಮಾತಾಡೋರು ಕಡಿಮೆ. ಆದ್ರೂ ಕಾವೇರಿನೂ ಹಾಕ್ಲಿಲ್ವಾ ನೀವು? ಹಿಂದೆ ಹಾಕಿದೆ ಸರ್ ಅದು, ಆಮೇಲೆ ಅದನ್ನ ತೆಗ್ದಾಕ್ಬಿಟ್ಟು ಈಗ ಬೇರೆ ಹಾಕಿದ್ದೀನಿ ಸರ್. ಅದರಲ್ಲಿ ಚಂದ್ರಗಿರಿ ಇತ್ತೀಚೆಗೆ ಹಾಕಿದ್ದೀನಿ ಸ್ವಲ್ಪ ಕಳಿಸ್ತಾರೆ, ಇವರು ಸ್ವಲ್ಪ ಹಾಕ್ಬೇಕು ಅಂತಿದ್ದೀನಿ ಸರ್. ನೀವೇ ಸಸಿ ಮಾಡ್ಕೊಂಡಿದ್ದ, ಸಸಿ ತಂದಿದ್ದ? ನಾವೇ ಸಸಿ ಮಾಡ್ಕೊಳ್ಳೋದು ಸರ್. ಅಲ್ಲ, ಚಂದ್ರಗಿರಿ ಸಸಿ ನಿಮ್ಮಲ್ಲೇ ಬೆಳೆದುತ್ತ ಗಿಡ? ಹೌದು, ತಗೊಂಡಿದ್ದ ಬೀಜನ ಬೇರೆ ಕಡೆ, ಅದನ್ನ ನಾವು ಮಡಿಗೆ ಮಾಡಿಬಿಟ್ಟು ಬೆಳ್ಕೊಂಡಿದೀವಿ ನಾವೇ. ಹೇಗಿದೆ ಇಳುವರಿ ಅರೇಬಿಕದ್ದು ನಿಮ್ಮಲ್ಲೆಲ್ಲ ಎಕರೆಗೆ? ಅರೇಬಿಕಾಗ ಒಂದ್ ವರ್ಷ ಇದ್ರೆ ಒಂದ್ ವರ್ಷ ಮಳೆ ಹೆಚ್ಚಿಗೆ ಆದ್ರೆ ಹೋಗ್ಬಿಡುತ್ತೆ, ಆಗಸ್ಟ್ ಅಲ್ಲಿ ಡ್ರಾಪ್ ಆಗ್ಬಿಡುತ್ತೆ ನಮ್ ಕಡೆ. ಅದೇ ಒಂದ್ ವರ್ಷ ಬಂದ್ರೆ ಮತ್ತೊಂದ್ ವರ್ಷ ಅಷ್ಟೊಂದು ಇಳುವರಿ ಸಿಗೋದಿಲ್ಲ. ಹಾಗೆ 2 years ಬರುತ್ತೆ ಸರ್ ಚೆನ್ನಾಗಿ. ಕಾಳ್ಮೆಣಸಿಂದು? ಕಾಳ್ಮೆಣಸು ಬಳ್ಳಿ ಹಬ್ಬತ್ತದೆ ಸರ್ ನಮ್ ಕಡೆ. ಬಳ್ಳಿ ಬಂದು ಈ ಹೂ ಬರೋ ಜೂನ್ ಟೈಮಲ್ಲಿ ದಾರ ಬರುತ್ತೆ, ಅವಾಗ ಏನಾದ್ರೂ ಮಳೆ ಜೋರಾದ್ರೆ ಬೂಸ್ ಕಟ್ಟುತ್ತೆ ಸರ್ ನಮ್ಮಲ್ಲಿ, ಅದ ಮಿಸ್ಟ್ ಅದೇ ಆದಾಗ ಡ್ರಾಪ್ ಆಗ್ಬಿಡುತ್ತೆ ಸರ್. ಹಾಗಾಗಿ ಅಷ್ಟೊಂದು ನಮ್ ಕಡೆ ಕಾಳ್ಮೆಣಸು ಆಗಲ್ಲ ಸರ್. ಕಿತ್ತಳೆ ಏಲಕ್ಕಿ ಮನೆ ಬಳಕೆಗಾಗಿ ಸ್ವಲ್ಪ ಮಾರಾಟಕ್ಕೂ ಆಗುತ್ತೆ? ಹೌದು ಸರ್, ಈಗ ಏಲಕ್ಕಿ ಒಂದು 15-20 kg ಆಗುತ್ತೆ ಸರ್. ಕಿತ್ತಳೆ ಹಳೆ ಗಿಡಗಳಿದೆ ಸರ್, ಸುಮಾರು ಒಂದು 35 ಮೇಲ್ಪಟ್ಟಿದ್ದು ಚೆನ್ನಾಗಿರೋ, ಮತ್ತೆ ಇತ್ತೀಚಿಂದು ಅಷ್ಟು ಚೆನ್ನಾಗಿ ಬರೋದಿಲ್ಲ ಸರ್, ಗಿಡಗಳು ಸತ್ತೋಗ್ತವೆ, ಹಾಗಾಗಿ ಬೆಳೆದಕ್ಕೆ ಆಗ್ತಾ ಇಲ್ಲ. ನಿಮ್ದೇ ಮರಗಳಿಂದ ಬೀಜ ಪ್ರತ್ಯೇಕ ಮಾಡಿಕೊಂಡು ಸಸಿಗಳನ್ನ ಬೆಳೆಸಿಲ್ವ ಕಿತ್ತಲೆಯಲ್ಲಿ? ಕಿತ್ತಲೆ ಬೇರೆ ಕಡೆಯಿಂದ ತರ ಮಾಡಿಲ್ಲ, ನಮ್ದೇ ಹಣ್ಣಲ್ಲಿ ಬೀಜ ಮಾಡ್ಕೊಂಡು ಸಸಿ ಮಾಡಿದೀವಿ. ನಾಗ್ಪುರದ ಕಿತ್ತಲೆ ಗಿಡಗಳನ್ನ 10-20 ಹಾಕೊಂಡಿದೀನಿ, ಇನ್ನೂ ಫಸಲು ಬಂದಿಲ್ಲ ಸರ್. ಅದು ಇಲ್ಲೆಲ್ಲ ಕೇಸರಿ ಭತ್ತ ಬೆಳ್ಕೊಳ್ತಾರೆ ರೈತರು ಅಂತ ಹೇಳ್ತಾ ಇದ್ರಿ, ಮನೆ ಬಳಕೆಗೂ ಮತ್ತು ಮಾರಾಟಕ್ಕೂ ಅನುಕೂಲ ಆಗುತ್ತಲ್ವಾ? ಹೌದು ಸರ್, ಕೇಸರಿ ಭತ್ತನ ಒಳ್ಳೆ ಸರ್, ಅದು ರೇಟ್ ಜಾಸ್ತಿ ಸಿಗುತ್ತೆ, ಆಮೇಲೆ ನಮ್ ಸೈಡ್ ಮಳೆ ಜಾಸ್ತಿ ಇಲ್ಲ ಸರ್, ಅದರಿಂದ ಅದು ಈ ಕಡೆಗೆ ಅಡ್ಜಸ್ಟ್ ಆಗುತ್ತೆ. ಮತ್ತೆ ಹುಲ್ಲು ಬೇಕಾಗುತ್ತೆ ದನಗಳಿಗೆ, ಪೈರು ಸ್ವಲ್ಪ ಉದ್ದ ಬರುತ್ತಲ್ಲ, ಹುಲ್ಲಿನ ಅನುಕೂಲನೂ ಉಂಟು, ಆಮೇಲೆ ಊಟ ಮಾಡ್ಲಿಕ್ಕೂ ಅದು ರುಚಿ ಸರ್, ಅದರಿಂದ ಅದನ್ನೇ ಹೆಚ್ಚಿಗೆ ಹಾಕೋದು ನಾವು. ಹಸುಗಳನ್ನ ಹೋರಿಗಳನ್ನ ಇಟ್ಕೊಂಡಿದ್ರೆ ಎಷ್ಟೋ ಜನ ಹೇಳ್ತಾರೆ ಸಾಕೋದ್ ಕಷ್ಟ, ಜಾಗ ಇಲ್ಲ ಹಾಗೆ ಹೀಗೆ ಅಂತ ಅನ್ಕೊಂಡು, ಎಷ್ಟು ವರ್ಷಗಳಿಂದ 4-6 ಹಸುಗಳನ್ನ ಹೋರಿಗಳನ್ನ ಎತ್ತುಗಳನ್ನ ಸಾಕೋಂತ ಬಂದಿದ್ದೀರಿ? ಹೌದು ಸರ್, ಹಸುಗಳನ್ನ ಇಟ್ಕೊಂಡಿದ್ದೀನಿ, ಈಗ ಎತ್ತುಗಳನ್ನ ಇಟ್ಕೊಂಡಿದ್ದೀನಿ, 3-4 ದನಗಳಿದೆ ಸರ್ ನಮ್ಮಲ್ಲಿ, ಯಾಕಂದ್ರೆ ರೈತ ಆದ್ಮೇಲೆ ಇದ್ದೇ ಇರ್ಬೇಕು ಸರ್, ಅದು ನಮ್ಗೆ ಅರ್ಜೆಂಟ್ಗೆ ಗದ್ದೆ ಉಳುಮೆಗೂ ಆಗುತ್ತೆ, ಆಮೇಲೆ ಸಗಣಿ ಗೊಬ್ಬರಕ್ಕೆ ಉಪಯೋಗ ಉಂಟು ಸರ್, ಅದರಿಂದ ಅದಕ್ಕಾಗಿ ನಾವು ಸಾಕ್ತೀವಿ ಸರ್. ಜೇನು ಮನೆ ಬಳಕೆಗಾಗಿ ಮತ್ತೆ ಬೇರೆಯವ್ರಿಗೂ ಕೊಡ್ಲಿಕ್ಕೆ ಆಗ್ತದೆ? ಸ್ವಲ್ಪ ಸ್ವಲ್ಪ ಸರ್, ನಮ್ಮ ಉಪಯೋಗ ಆಗ್ಬಿಟ್ಟು ಬೇರೆ ಸ್ವಲ್ಪ ತಿಂತೀವಿ, ಒಂದು 15 kg ಹತ್ರ ನಾವು ತೆಗಿಬೋದು ಸರ್ ಅಷ್ಟೇ. 5 ಅರೇಬಿಕ ಕಾಫಿ ಮತ್ತೆ ಸ್ವಲ್ಪ ಏಲಕ್ಕಿ ಅದು ಬೆಳ್ಕೊಂಡು ಭತ್ತವನ್ನು ಸಾಗುವಳಿ ಮಾಡಿಕೊಂಡು ಮನೆ ಬಳಕೆಗೆ ಉಪಯೋಗಿಸ್ಕೊಂಡು ಹೇಗಿದೆ ನಿಮ್ಮ ಜೀವನ? ಜೀವನ ಚೆನ್ನಾಗಿದೆ ಸರ್, ನಮ್ಮ ಎಂತ ತೊಂದರೆ ಏನಿಲ್ಲ. ಇಬ್ಬರು ಹೆಣ್ಮಕ್ಳು ಸರ್, ಒಬ್ಬಳನ್ನ ಮದುವೆ ಮಾಡಿದೀನಿ, ಇನ್ನೊಬ್ಳು ಸಾಫ್ಟ್ವೇರ್ ಇಂಜಿನಿಯರ್ ಬೆಂಗಳೂರಿನಲ್ಲಿ, ಅವ್ರನ್ನ ಸ್ಟಡಿ ಮಾಡಿಸಿದೆಲ್ಲ, ಅದರಿಂದಲೇ ಆರಾಮಾಗಿದ್ದೀವಿ. ನೀವು ನಿಮ್ಮ ಶ್ರೀಮತಿ ಮಕ್ಕಳು ಚೆನ್ನಾಗಿ ಕೆಲಸ ಮಾಡ್ಕೊಂತ ಬಂದಿದ್ರಿ, ಆಳು ಕಾಳುಗಳ ಮೇಲೆ ಅವಲಂಬನೆ ಕಡಿಮೆ ಅನಿಸುತ್ತಲ್ವಾ? ಇಲ್ಲ ಸರ್, ಆಳು ಕಾಳನ್ನ ನಾವು ಹೆಚ್ಚಿಗೆ ಉಪಯೋಗಿಸ್ಕೊಳ್ಳೋದಿಲ್ಲ, ಹಣ್ಣು ಕೊಯ್ಲಿಕ್ಕೆ ಬೇಕಾಗುತ್ತೆ, ಬಿಟ್ಟರೆ ಮರಗಸೆ ಗಿಡಗಸೆಗೆ ಬೇಕಾಗುತ್ತೆ, ಇಲ್ಲದ್ರೆ ಎಲ್ಲ ಕೆಲಸ ಇಬ್ಬರೇ ಮಾಡಿ ಸರ್. ಬೆಳಿಗ್ಗೆ 5:30 ಕೆಲಸ ಸ್ಟಾರ್ಟ್ ಮಾಡಿ ಸಂಜೆ 5:30 ಸರ್ ನಾವು, ಆ ಥರದ ದುಡಿಮೆ ಮಾಡಿದ್ರೇನೆ ಏನೋ ಉಳಿತಾಯ ಆಗೋದು, ಇಲ್ಲದ್ರೆ ಇಲ್ಲ. ನಿಜ, ದುಡಿಮೆಯೇ ದೊಡ್ಡ ದೇವರು, ಚೆನ್ನಾಗಿ ದುಡಿದ್ರೆ ಹಣ ಉಳಿತಾಯ ಆಗ್ತದೆ, ಹಣ ಬೆಳೀತಾ ಹೋಗ್ತದೆ, ಇಲ್ಲದೆ ಹೋದ್ರೆ ಆಳು ಕಾಳುಗಳಿಗೆ ಎಷ್ಟು ಕೊಟ್ಟರು ಸಾಕಾಗೋದಿಲ್ಲ. ಕೃಷಿಯಲ್ಲಂತೂ ನಾವು ಅವಲಂಬನೆ ಆದಷ್ಟು ಅಪಾಯನೇ, ಸಮಸ್ಯೆಗಳು ಬರ್ತವೆ, ಅವುಗಳನ್ನ ನಿಭಾಯಿಸಿಕೊಂಡು ಹೋಗ್ತಾ ಇರಬೇಕು. ನಿಮ್ಮ ಅನುಭವಗಳನ್ನು ಹಂಚಿಕೊಂಡ್ರಿ ಚಂದ್ರಶೇಖರ್ ಅವರೇ, ಧನ್ಯವಾದಗಳು, ನಮಸ್ಕಾರ. ಓಕೆ ಸರ್, ನಮಸ್ಕಾರ. ಶ್ರೋತೃಗಳೇ, ಇದುವರೆಗೆ ಹರಗ ಗ್ರಾಮದ HB ಚಂದ್ರಶೇಖರ್ ಅವರ ಅನಿಸಿಕೆಗಳನ್ನ ಅನುಭವಗಳನ್ನ ಆಲಿಸಿಕೊಂಡ್ರಿ. ಈಗ ನಮ್ಮ ಜೊತೆಗೆ ಹರಗ ಗ್ರಾಮದ ವಿಶ್ವತ್ ಅವರು ಮಾತಾಡ್ತಾರೆ. ಎಣ್ಣೆ ಟಿನ್ಗಳಲ್ಲಿ ಜೇನನ್ನ ಸಾಕೋದು, ಇಲ್ಲೆಲ್ಲ ಕೊಡಗಿನಲ್ಲಿ ಮತ್ತು ಮಲೆನಾಡು ಪ್ರದೇಶಗಳಲ್ಲಿ ಮಣ್ಣಿನ ಗಡಿಗೆಗಳನ್ನು ಇಟ್ಕೊಂಡು ಜೇನನ್ನ ಸಾಕೋಂತ ಬಂದಿದ್ದಾರೆ, ಈಗಲೂ ಅದು ಪ್ರಚಲಿತವಾಗಿದೆ. ಟಿನ್ಗಳನ್ನು ಕೆಲವೊಬ್ರು ಉಪಯೋಗಿಸಿಕೊಂಡು ಜೇನನ್ನ ಸಾಕಿರೋದಿದೆ. ಹೇಳಿ ವಿಶ್ವತ್, ಟಿನ್ಗಳನ್ನು ಉಪಯೋಗಿಸ್ಕೊಳ್ಳೋದ್ರಿಂದ ಆಗುವ ಅನುಕೂಲಗಳು ಅನಾನುಕೂಲಗಳು ನಿಮ್ಮ ಅನುಭವದ ಪ್ರಕಾರ? ಅದೇ ಸರ್, ಈಗ ಆಯಿಲ್ ಟಿನ್ ಬರುತ್ತಲ್ಲ ದೊಡ್ಡದಾಗಿ, ಒಂದು 20 ಏನಾದ್ರು ಎಣ್ಣೆ, ಆ ಎಣ್ಣೆ ಟಿನ್ನ ಸೌರಪೇಟೆಯಿಂದ ತಂದ್ಕೊಂಡ್ಬಿಟ್ಟು ಅದನ್ನ ಆಯಿಲ್ ಎಲ್ಲ ಇರುತ್ತೆ ಅದನ್ನ ಕ್ಲೀನಾಗಿ ಬಿಸಿನೀರು ಹಾಕಿ ನೀಟಾಗಿ ತೊಳೆದು ಅದಕ್ಕೆ ಈಗ ಜೇನು ಮೇಣ ಇರುತ್ತಲ್ಲ ಆ ಮೇಣನ ಒಳಗೆ ಭಾಗದಲ್ಲಿ ಅದನ್ನ ಫಸ್ಟ್ ಬಿಸಿ ಮಾಡ್ಕೊಂಡು ಒರೆಸ್ಬಿಟ್ಟು 6 ಇಟ್ಬಿಟ್ಟು ಈ ಕಾಡು ಗುಡ್ಡ ಪ್ರದೇಶ ಇರುತ್ತಲ್ಲ ಅಂತ ಒಳ್ಳೆ ಜಾಗ ನೋಡ್ಬಿಟ್ಟು ಅದನ್ನ ತಗೊಂಡು ನೀಟಾಗಿ ಇಟ್ಟರೆ ಈ ಜೇನು ಹುಳುಗಳು ಅದಕ್ಕೆ ಬಂದು ಸೇರ್ಕೊಂಡಾದ್ಮೇಲೆ ತನ್ನಷ್ಟಿಗೆ ಅದಕ್ಕೆ ಬೇರೆ ತರ ಸಪೋರ್ಟ್ಗೆ ಕಡ್ಡಿ ಆ ತರ ಏನೂ ಇರಲ್ಲ ಆ ಟಿನ್ನಿನ ಮೇಲ್ಭಾಗದ ಮುಚ್ಚಲಿಕ್ಕೆ ಆ ಮೇಣನ ಕಟ್ಟಿಂದು ಜೇನಾಗುತ್ತೆ. ಅದು ವರ್ಷಕ್ಕೆ ಒಂದೇ ಸತಿ ತೆಗೋಕಾಗೋದು, ಒಕ್ಕಲು ಉಳಿದ್ರೆ ಡಿಸೆಂಬರ್ ಅಲ್ಲಿ ಒಂದು ಸತಿ ತೆಗೋಬಹುದು. ಒಂದ್ ಟಿನ್ನಲ್ಲಿ ಮಿನಿಮಮ್ 2 ಜೇನು ತೆಗಿಬಹುದು ಸರ್. ನಾವೊಂದು 10-12 ಟಿನ್ ಇಟ್ಕೊಂಡಿದೀನಿ ಅಂತ ಅದರಲ್ಲಿ 15-20 ಜೇನು ತೆಗಿಬಹುದು. ಈಗ ಎಣ್ಣೆ ಟಿನ್ಗಳನ್ನ ನೀವು ಶುಚಿ ಮಾಡಿ ಜೇನು ನೊಣ ಹೋಗ್ಲಿಕ್ಕೆ ವ್ಯವಸ್ಥೆ ಮಾಡ್ಕೊಳ್ತೀರಿ, ಜೇನು ತುಪ್ಪವನ್ನ ತೆಗೆಯುವಾಗ ಹೇಗೆ ಅದನ್ನ ಡಬ್ಬಿಯನ್ನ ಕತ್ತರಿಸೋದಾಗ್ಲಿ ಅಥವಾ ಅದನ್ನ ಓಪನ್ ಮಾಡ್ಬೇಕಲ್ಲ, ಹೇಗ್ ಮಾಡ್ತೀರಿ? ಅದು 2 ಕಡೆನೂ ಮುಚ್ಚಲಾ ಇರುತ್ತೆ, ಕೆಳಗೆ ಭಾಗ ಮುಂಚೆನೆ ಓಪನ್ ಮಾಡಿರ್ತೀವಿ, ಮೇಲೆ ಮಧ್ಯ ಭಾಗದಲ್ಲಿ ಮುಂಚೆನೆ ಜೇನು ಹುಳ ನುಗ್ಗೋಕೆ ತೂತ ಮಾಡಿರ್ತೀವಿ. ಹಾಗಾಗಿ ಆ ಟಿನ್ನ ಹಾಗೆ ನಿಧಾನಕ್ಕಾಗಿ ಓರೆ ಮಾಡ್ಕೊಂಡು ಅದರಲ್ಲಿ 2 ಮತ್ತೆ ಮಿಕ್ಕಿದ ಹರಿನ ಸುಲಭವಾಗಿ ಸಿಕ್ಕಬಹುದು. ನಾವು ಪೆಟ್ಟಿಗೆಯಲ್ಲಿ ಜೇನುತುಪ್ಪವನ್ನು ತೆಗೆಯುವಾಗ ತುಪ್ಪನೇ ಪ್ರತ್ಯೇಕವಾಗಿರುತ್ತೆ, ಮರಿಗಳು ಮೊಟ್ಟೆಗಳು ಇನ್ನೊಂದು ಕಡೆಗೆ ಇರುತ್ತೆ, ಹಾಗಾಗಿ ಏನು ಸಮಸ್ಯೆ ಆಗೋದಿಲ್ಲ. ಇಲ್ಲಿ ಹಾಗಲ್ಲ, ತುಪ್ಪ ಮೇಲೆ ಇರುತ್ತೆ, ಕೆಳಗಡೆ ಮರಿ ಮೊಟ್ಟೆ ಇರುತ್ತೆ, ಅದನ್ನು ಮತ್ತೆ ಕಟ್ಟಕ್ಕೂ ಆಗೋದಿಲ್ಲ. ಏನ್ ಮಾಡ್ತೀರಿ? ಅದು ವಾಸಕ್ಕೆ ಮಾಡಕ್ ಹೋಗಿ ಅಂದ್ರೆ ಎಡೆ ಅರಿ ಸಪರೇಟ್ ಆಗಿ ಬಿಟ್ಬಿಟ್ಟಿರ್ತೀವಿ. ಅರಿನ ತೆಗೆದಾಗ ಹುಳಿನ ಅರಿಗೆ ಏನ್ ಮಾಡಕ್ಕೂ ಆಗಲ್ಲ. ನಮಗೆ ಜೇನ್ ಬೇಕಾಗಿದೆ, ಜೇನ್ ಎಷ್ಟಿದೆ ಅಷ್ಟು ಮಾತ್ರ ಕತ್ತರಿಸ್ಕೊಂಡು ಮಿಕ್ಕಿದ ಅರಿನ ಹಾಗೆ ಬಿಟ್ಬಿಡ್ತೀವಿ. ಅದು ಕಟ್ಟಕ್ ಆಗಲ್ಲ, ಪ್ಲೇಸಿಗೆ ಕಟ್ಟುವಂತ ಅನುಕೂಲ ಇರಲ್ಲ. ಟಿನ್ನಲ್ಲಿ ತೂತ ಮಾಡಕ್ಕಾಗಲ್ಲ, ತೂತ ಮಾಡಿದ್ರೆ ಇರೋ ಅರಿಗಳನ್ನು ಕಳಚಿ ಅಡಿ ಬೀಳುತ್ತೆ. ಹಾಗಾಗಿ ಜೇನ್ ಮಾತ್ರ ತಗೊಳ್ತೀವಿ, ಮಿಕ್ಕಿದ ಅರಿನ ಹಾಗೆ ಇದು ಮಾಡ್ತೀವಿ. ಅದನ್ನ ಪೆಟ್ಟಿಗೆಗೆ ಕಟ್ಟಲಿಕ್ಕೆ ಆಗೋದಿಲ್ವಾ? ಕಟ್ಬೋದು. ಪೆಟ್ಟಿಗೆಗೆ ಹುಳಿನರಿ ಕಟ್ಟಿ ಒಕ್ಕಲಿನಲ್ಲಿ ಬಿಟ್ಕೊಂಡ್ರೆ ಪೆಟ್ಟಿಗೆ ಇದ್ರೆ ಬಿಟ್ಟು ಸಾಕಬಹುದು. ನಿಜ, ಕೆಲವೊಬ್ರು ಜೇನು ಕುಟುಂಬಗಳನ್ನ ವಿಂಗಡಣೆ ಮಾಡುವಾಗ ಈ ರೀತಿ ಕ್ರಮಗಳನ್ನು ಅನುಸರಿಸಿ ಅಲ್ಲಿ ರಾಣಿಯನ್ನು ಸೃಷ್ಟಿಯಾಗೋ ರೀತಿಯಲ್ಲಿ ನೋಡ್ಕೊಳ್ತಾರೆ, ಅನುಕೂಲ ಕಂಡಿದ್ದಾರೆ. ಟಿನ್ಗಳ ಬೆಲೆ ತುಂಬಾ ಕಡಿಮೆ ಅನಿಸುತ್ತೆ, ಜೇನು ಪೆಟ್ಟಿಗೆಗಳ ಬೆಲೆ ದುಬಾರಿ. ಹೀಗಾಗಿ ಟಿನ್ಗಳನ್ನು ಉಪಯೋಗಿಸಿಕೊಂಡು ಪ್ರಾರಂಭಿಕ ವರ್ಷಗಳಲ್ಲಿ ಜೇನನ್ನು ಸಾಕೊಂಡು ನಿಧಾನಕ್ಕೆ ಪೆಟ್ಟಿಗೆಗಳನ್ನ ಖರೀದಿ ಮಾಡಿಕೊಳ್ಳೋ ನಿಟ್ಟಿನಲ್ಲೂ ಗಮನ ಹರಿಸಬಹುದು. ಮಣ್ಣಿನ ಗಡಿಗೆಗಳಿಗೆ ಹೋಲಿಕೆ ಮಾಡಿ ನೋಡಿದ್ರೆ ಟಿನ್ಗಳ ಒಂದು ಪ್ರಯೋಜನ ಹೆಚ್ಚಂತೀರಾ ಅಥವಾ ಮಣ್ಣಿನ ಗಡಿಗೆಗಳೇ ಸೂಕ್ತ ಅಂತ ಹೇಳ್ತೀರಾ? ಪೇಟೆಯಲ್ಲಿ 25-30 ರೂಪಾಯಿ ಟಿನ್ ಸಿಗುತ್ತೆ. ಮಡಿಕೆಗಾದ್ರೆ ಈಗೆಲ್ಲ 150 ಇತ್ತು, ಇವಾಗೆಲ್ಲ 200 ಆಗಿದೆ. 25 ರೂಪಾಯಿ ಸಿಲ್ಕ ಟಿನ್ ಅಲ್ಲೇ ಸುಲಭ ಅನ್ಸುತ್ತೆ. 200 ರೂಪಾಯಿ ಕೊಟ್ಟು ಮಡಿಕೆ ತಂದು ಎಲ್ಲೋ ಒಂದ್ ಸ್ವಲ್ಪ ಕೈ ಜಾರಿ ಬೀದೋದ್ರೂ ಮಡಿಕೆ ಒಡೋಗುತ್ತೆ. ಟಿನ್ ಆಯ್ತಾರಲ್ಲ, ಒಂದ್ಸತಿ ಟಿನ್ ತಂದು ನೀಟಾಗಿ ಮೇಲೆಲ್ಲ ಪೈಂಟ್ ಎಲ್ಲ ಹೊಡ್ಕೊಂಡು ಕೋಟಿಂಗ್ ಮಾಡ್ಕೊಂಡ್ರೆ ನಿಮ್ಗೇನೇ ಕಮ್ಮಿ ಅಂದ್ರೆ ಒಂದ್ 6-7 ವರ್ಷ ಉಪಯೋಗಿಸ್ಬೋದು. 2009 ಇಸ್ವಿಯಿಂದ ಈ ಟಿನ್ ಅಲ್ಲಿ ನಾನು ಟಿನ್ ಸಾಕ್ತಾ ಇದೀನಿ, ಜೇನು ತೆಗಿತಾ ಇದೀನಿ. ಸುಲಭ ಅಂತ ಹೇಳ್ತೀರಿ. ಬೇಸಿಗೆಯಲ್ಲಿ ತುಪ್ಪ ಸಿಗ್ತಾ ಇರತ್ತೆ, ಬೇಸಿಗೆ ಧಗೆ ಈ ಡಬ್ಬಿಗಳಿಗೆ ಟಿನ್ಗಳಿಗೆ ತಗಲ್ಬಾರದು, ನೊಣ ಉಳಿಯೋದಿಲ್ಲ, ಅದಕ್ಕೆ ಏನು ವ್ಯವಸ್ಥೆ ಮಾಡ್ಕೊಂತೀರಿ? ಟಿನ್ನ ತುಂಬಾನೇ ಓಪನ್ ಪ್ಲೇಸ್ ಅಲ್ಲಿ ಇಡಬಾರ್ದು, ತುಂಬಾ ಬಿಸಿಲುಕಾದ್ರೆ ಅರಿ ಆ ಹೀಟಿಗೆ ಕಳಚಿ ಬಿದ್ದೋಗ್ಬಿಡುತ್ತೆ. ತುಂಬಾ ನೆರಳು ಪ್ಲೇಸ್ ಅಲ್ಲಿ ನೋಡಿ ತಂಪಾದ ಪ್ಲೇಸ್ ಅಲ್ಲಿ ಇಡಬೇಕು. ಇಲ್ಲ ಓಪನ್ ಪ್ಲೇಸ್ ಅಲ್ಲಿ ಇಡ್ತೀವಿ, ಮನೆ ಹತ್ರ ಅಕ್ಕಪಕ್ಕದಲ್ಲಿ ಇಟ್ಕೋತೀವಿ ಅಂದ್ರೆ ಟಿನ್ನಿನ ಮೇಲೆ ಈ ಹಳೆ ಡಬ್ಬಿ ಪ್ಲಾಸ್ಟಿಕ್ ಬಾಟ್ಲಿ ಇರುತ್ತಲ್ಲ, ಅದ ಸಣ್ಣದಾಗಿ ತೂತ ಮಾಡ್ಬಿಟ್ಟು ಅದ್ರ ಮೇಲೆ ಇಟ್ಟರೆ ಆ ನೀರು ಹನಿ ತೊಟ್ಟು ಹನಿತಾ ಇರುತ್ತೆ, ಟಿನ್ ಸುತ್ತ ನೀರು ನಿಂತ್ಕೊಂಡಿರ್ತದೆ ಮೇಲೆ ಭಾಗ ಅಲ್ಲಿ. ಹಾಗಾಗಿ ನೀರನ್ನ ಮೇಲೆ ಇಟ್ಟು ಬೆಳಿಬಹುದು, ಇಲ್ಲ ತುಂಬಾ ನೆರಳು ಪ್ಲೇಸ್ ಅಲ್ಲಿ ಇಟ್ಕೊಂಡು ಬೆಳಿಬಹುದು, ಅದರಿಂದ ಏನು ತೊಂದರೆ ಏನಾಗಲ್ಲ. ಅದೇ ತುಂಬಾ ಬಿಸಿಲಲ್ಲಿ ಇಡಬಾರ್ದು. ಟಿನ್ಗಳಲ್ಲಿ ಜೇನು ನೊಣಗಳನ್ನ ಸಾಕೊಳ್ಳುವಾಗ ನೀವೇನು ಜೇನು ಎರಿಗಳನ್ನ ಅಥವಾ ಜೇನು ಕುಟುಂಬವನ್ನು ತರೋ ಆಗತ್ತಿಲ್ಲ, ಹಾಗೆ ಇಟ್ಬಿಡ್ತೀರಿ. ಇಡೋದಕ್ಕಿಂತ ಮುಂಚಿತವಾಗಿ ಏನಾದರೂ ಆಕರ್ಷಣೆ ಆಗ್ಲಿಕ್ಕೆ ಏನು ವ್ಯವಸ್ಥೆ ಮಾಡ್ಕೊಳ್ತೀರಿ? ಮೇಣ ಕ್ಲೀನ್ ಆಗಿ ಸವರ್ಬೇಕು ಅದಕ್ಕೆ. ಮತ್ತೆ ಎಲಗ ಸೊಪ್ಪು ಅಂತ ಬರುತ್ತೆ ನಮ್ ಕಡೆ, ಆ ಎಲಗ ಸೊಪ್ಪನ್ನ ಕ್ಲೀನ್ ಆಗಿ ತಿಕ್ಬೇಕು, ಅದು ಘಮ ಘಮ ಅಂತ ಇರುತ್ತೆ. ಮತ್ತೆ ಹುಳ ಬರೋ ಅಂತ ಪ್ಲೇಸ್ ಚೆನ್ನಾಗಿರ್ಬೇಕು. ಎಲ್ಲೆಲ್ಲೋ ತಗೋಬಿಟ್ಟು ಓಪನ್ ಪ್ಲೇಸ್ ಅಲ್ಲಿ ಎಲ್ಲ ಇಟ್ಟರೆ ಬರಲ್ಲ. ಒಂದು ಗುಡ್ಡದಲ್ಲಿ ಈ ಸಣ್ಣ ಸಣ್ಣ ಕಾಡ್ ತರ ಚಿಕ್ಕ ಚಿಕ್ಕ ಇದೇ ಇರುತ್ತೆ, ಅಲ್ಲಿ ನೋಡಿ ಒಂದು ಕಲ್ಲು ನೀಟಾಗಿ ಎಲ್ಲ ಹಾಕಿ ಅದ್ರ ಮೇಲೆ ನೀಟಾಗಿ ಇಟ್ಟರೆ ಟಿನ್ನ ಒಳ್ಳೆ ಪ್ಲೇಸ್ ಇಟ್ಟು ಬರೋ ಅಂತ ಪ್ಲೇಸ್ ಅಲ್ಲಿ ವರ್ಷಕ್ಕೆ ಆದ್ರೂ ಒಂದ್ ಪ್ಲೇಸ್ ಅಲ್ಲಿ ಇಟ್ಟಿದ್ನ ಅಲ್ಲೇ ನಾವು 4 ಟಿನ್ನ ಅಲ್ಲಿಂದಲೇ ತರ್ಬೋದು. 15 ದಿವಸಕ್ಕೊಂದ್ಸತಿ ಆ ಟಿನ್ ಅಲ್ಲಿ ಬಂದ ಮೇಲೆ 15 ದಿವಸ ಅಲ್ಲಿ ಬಿಟ್ಟು ಮತ್ ಮನೆ ಹತ್ರ ತಂದ್ಕೊಂಡ್ರೆ ಇನ್ನೊಂದು ಟಿನ್ ಹಾಕಿದ್ರೆ ವರ್ಷದಲ್ಲಿ 3 ಒಕ್ಕಲನ್ನ ಒಂದೇ ಪ್ಲೇಸ್ ಅಲ್ಲಿ ತರ್ಬೋದು. ಪ್ಲೇಸ್ ಚೆನ್ನಾಗಿರ್ಬೇಕು, ಈ ಒಡ್ಡು ಈ ತರ ಇದ್ದು ಒಳ್ಳೆ ಪ್ಲೇಸ್ ಇದ್ರೆ 3 ಒಕ್ಕಲನ್ನ ಒಂದೇ ಪ್ಲೇಸ್ ಅಲ್ಲಿ ವರ್ಷದಲ್ಲಿ 3 ಒಕ್ಕಲ ಮನೆಗೆ ತಂದ್ಕೊಂಬೋದು. ನಿಜ, ಮನಸ್ಸು ಮಾಡಿದ್ರೆ ಜೇನನ್ನ ಹೇಗೂ ಸಾಕಬಹುದು ಅನ್ನೋದಕ್ಕೆ ನೀವು ಮಾಡಿರುವ ಪ್ರಯತ್ನವು ಉತ್ತಮ ಅನಿಸುತ್ತೆ. ಜೇನು ಪೆಟ್ಟಿಗೆಗಳನ್ನ ಉಪಯೋಗಿಸಿಕೊಂಡು ಜೇನನ್ನು ಸಾಕ್ಲಿಕ್ಕೆ ಹೋಗಿಲ್ವಾ? ಮತ್ತೆ ಆ ಬಗ್ಗೆ ನಿಮ್ಮ ಆಲೋಚನೆ ಹೇಗಿದೆ? ಇಲ್ಲ, ಪೆಟ್ಟಿಗೆ ಬಗ್ಗೆ ನಾನು ಅಷ್ಟೊಂದು ಇದಕ್ಕೆ ಹೋಗಿಲ್ಲ. ಇವಾಗ ತಗೊಳ್ಳೋಣ ಅಂತ ಮನಸ್ಸಲ್ಲಿದೆ, ಮುಂದೆ ತಗೋಬೇಕು, ಪೆಟ್ಟಿಗೆನೂ ತಗೊಂಡು ಸಾಕೋಣ ಅಂತ ಇದ್ದೀನಿ, ಮುಂದಕ್ಕೆ ಪೆಟ್ಟಿಗೆಲ್ಲ ಸಾಕ್ತೀನಿ. ವರ್ಷಕ್ಕೆ ಜೇನುತುಪ್ಪವನ್ನ ನೀವು ಮಾರಾಟ ಮಾಡೋದ್ರ ಮೂಲಕ, ನೀವು ಸೇವನೆ ಮಾಡೋದ್ರ ಮೂಲಕ ಪ್ರಯೋಜನವನ್ನ ಪಡ್ಕೊಳ್ತಾ ಇದ್ರಿ. ಇಲ್ಲೆಲ್ಲ ಹೇಗಿದೆ ಜೇನುತುಪ್ಪದ ಬೆಲೆ? ಬೆಲೆ ಇವಾಗ ಕೊಟ್ಟಿರೋ ಟೌನ್ಗೆ ತಗೊಕೊಂಡ್ಬೇಕು ಸೋಮಾರ್ಪೇಟೆಗೆ. ಸೋಮಾರ್ಪೇಟೆಯಲ್ಲಿ 600-800 ರೂಪಾಯಿ ಗಂಟನೂ ಕೊಡ್ತಾ ಇದ್ವಿ. ಹೊರಗಡೆ ನಾವು ವರ್ಷ ವರ್ಷ ಬೆಳೆಯೋದು ಗೊತ್ತಿದ್ದು ನಮ್ಮ ಬಂದು ಫ್ರೆಂಡ್ಸ್ಗಳಲ್ಲಿ ನೆಂಟ್ರಿಸ್ಟ್ರಲ್ಲಿ ಅವರೇ ತಗೊಂಡು ಹೋಗ್ತಾರೆ ಆ ಬೆಲೆ ಕೊಟ್ಟು. ಬೇಡಿಕೆ ಇದೆ, ಸ್ವಲ್ಪ ಬೆಲೆ ಹೆಚ್ಚು ಹೇಳಿದ್ರೂ ತೆಗೆದುಕೊಂಡು ಹೋಗೋರು ಇದಾರೆ ಅಂತ ಅನ್ಕೊಂಡು ಹೇಳ್ತಾ ಇದ್ರಲ್ವ? ಹೌದೌದು, ಇಲ್ಲೇ ಎಲ್ಲ ನಮ್ ಕೇಳ್ಕೊಂಡೇ ಬರ್ತಾರೆ ಅವ್ರು, ಜೇನ್ ಇದೆಯಾ ನಿಮ್ಮ ಹತ್ರ ತಗೋತೀವಿ ಅಂತ. ಅದೇನ್ ನಾನು ನಡೆಯೋ ರೇಟ್ ಏನ್ ಹೇಳ್ತೀವಿ ಅದ್ ಕೊಟ್ಬಿಟ್ಟು ತಗೊಂಡು ಹೋಗ್ತಾರೆ, ಇಲ್ಲೇ ವ್ಯಾಪಾರ ಆಗುತ್ತೆ. ಎಲ್ಲ

ಇದುವರೆಗೆ ಕಾರ್ಯಕ್ರಮ ನಾಡು ನಾಡಿ ಬಿತ್ತರವಾಯಿತು. ಇದು ಪ್ರಸ್ತುತ ಪರಿಸ್ಥಿತಿಗಳ ಅವಲೋಕನ. ಇಲ್ಲಿಗೆ ಇಂದಿನ ರೈತಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯಿತು. ಇನ್ನು ನಾಳಿನ ಕಾರ್ಯಕ್ರಮದಲ್ಲಿ ಕೃಷಿ ಪರಿಸರ ಬದುಕು ಕುರಿತ ಮಾಹಿತಿಯೊಂದಿಗೆ ಮನೋರಂಜನೆ ನೀಡುವ ಕಾರ್ಯಕ್ರಮ ಕೃಷಿ ಪುಂಜ ಪ್ರಸಾರವಾಗಲಿದೆ. ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಮಡಿಕೇರಿ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜುಂಪೆ. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್. ಎಲ್ಇಡಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827200018. ಸುದ್ದಿ ಜಂಪೆ ಓದುತ್ತಿರುವ ಚೊಕ್ಕಾಡಿ ವಾಣಿ ವೆಂಕಟೇಶ್. ಜಂಪೆನ ವಿವರ. ಕರ್ನಾಟಕದ ರಾಜ್ಯದ ರಾಜ್ಯಪಾಲರಾದ ತಾವರ್ ಚಂದ್ ಗೆಹ್ಲೋಟ್ ಅವರು ಇಂದು ಮಡಿಕೇರಿ ಪೇಟೆನ ಜನರಲ್ ತಿಮ್ಮಯ್ಯ ಸ್ಮಾರಕ ಭವನಕ್ಕೆ ಭೇಟಿ ಕೊಟ್ಟು ಯುದ್ದ ಸ್ಮಾರಕಕ್ಕೆ ಗೌರವ ನಮನ ಸಲ್ಲಿಸಿದ್ದು ಮತ್ತೆ ಖಾಸಗಿ ಹೋಟೆಲ್ ಸಭಾವಾಡಿಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಬೇರೆ ಬೇರೆ ಯೋಜನೆಗಳಿಗೆ ಸಂಬಂಧಿಸಿದಂಗೆ ಫಲಾನುಭವಿಗಳೊಟ್ಟಿಗೆ ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಮತ್ತೆ ಮಾತನಾಡಿದ ಇವು, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸುಮಾರು ಕಾರ್ಯಕ್ರಮಗಳನ್ನು ಬಳಸಿಕೊಂಡು ಆರ್ಥಿಕ ಆಗಿ ಸದೃಢ ಹಾಕು, ಹಂಗೆ ಒಳ್ಳೆ ಜೀವನ ಕಟ್ಟಿಕೊಳ್ಳುವಂಗೆ ಹಾಕುತ್ತ ಸಲಹೆ ಮಾಡಿದ್ದು. ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಅವರು ವಸತಿ, ಪ್ರಧಾನಮಂತ್ರಿ ಸ್ವನಿಧಿ, ಸ್ವಚ್ಛ ಭಾರತ್ ಅಭಿಯಾನ ಸೇರಿದಂಗೆ ಸರ್ಕಾರದ ಬೇರೆ ಬೇರೆ ಇಲಾಖೆಗಳ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ಕೊಟ್ಟು ಸಂವಾದ ನಡೆಸಿಕೊಟ್ಟು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಸಿಇಒ ಭವರ್ ಸಿಂಗ್ ಮೀನಾ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂಎ ಅಯ್ಯಪ್ಪ, ಹೆಚ್ಚುವರಿ ಜಿಲ್ಲಾಧಿಕಾರಿ ಡಾ ನಂಜುಂಡೇಗೌಡ, ಉಪವಿಭಾಗಾಧಿಕಾರಿ ಯತೀಶ್ ಉಲ್ಲಾಳ್ ಸೇರಿದಂಗೆ ಮುಖ್ಯಪಟ್ಟವು ಅಧಿಕಾರಿಗ ಹಾಜರಿದ್ದು. ಪತ್ರಿಕಾ ಕ್ಷೇತ್ರದಲ್ಲಿ ಕೆಲಸ ಮಾಡುವವು ನಿಷ್ಪಕ್ಷಪಾತ ಅಂತೇಳ್ರೆ ಪಕ್ಷಪಾತ ಇಲ್ಲದೆ ಸತ್ಯ ಹುಡುಕುವ ದಾರಿಯಲ್ಲಿ ಕೆಲಸ ಮಾಡೋಕ್ಕೂ ಆಗ ಮಾತ್ರ ಸಮಾಜಕ್ಕೆ ನ್ಯಾಯ ಒದಗಿಸಿಕೆ ಸಾಧ್ಯತ. ಕನ್ನಡಪ್ರಭ ಮೈಸೂರು ಕಾರ್ಯನಿರ್ವಾಹಕ ಸಂಪಾದಕ ಅಂಶಿ ಪ್ರಸನ್ನಕುಮಾರ್ ಅವರು ಹೇಳಿದ್ದು. ಕೊಡಗು ಪತ್ರಕರ್ತರ ಸಂಘ ಹಂಗೆ ಕೊಡಗು ಪತ್ರಿಕಾ ಭವನ ಟ್ರಸ್ಟ್ನ ಕೂಡುಕೂಟಲ್ಲಿ ಮಡಿಕೇರಿನ ಪತ್ರಿಕಾ ಭವನದಲ್ಲಿ ನಡೆದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮನ ಉದ್ಘಾಟನೆ ಮಾಡಿ ಮಾತಾಡಿದ್ದು. ಪತ್ರಕರ್ತರಿಗೆ ಹುಡುಕುವ ಕಣ್ಣು ಮತ್ತೆ ಪ್ರಾಮಾಣಿಕ ಆಗಿ ಕೆಲಸ ಮಾಡುವ ಮನಸ್ಸು ಇರಕ್ಕೂ ಸಮಾಜದ ಕಣ್ಣು ಕಿವಿ ಬಾಯಿಯಾಗಿ ಸುಸ್ಥಿರ ಸಮಾಜದ ನಿರ್ಮಾಣಕ್ಕೆ ಮುಂದಾಕುತ್ತಾ ಹೇಳಿದ್ದು. ಹಿರಿಯ ಪತ್ರಕರ್ತ ಗಣೇಶ್ ಅಮೀನ್ಗಡ ಮಾತಾಡಿ ಮಾಧ್ಯಮಗ ಸಮಾಜದ ದನಿಯಾಗಿ ಕೆಲಸ ಮಾಡಕ್ಕೂತ ಹೇಳಿದ್ದು. ಈ ಕಾರ್ಯಕ್ರಮದಲ್ಲಿ ಸಂಘದ ಸಲಹೆಗಾರ ಹಂಗೆ ಹಿರಿಯ ಪತ್ರಕರ್ತ ಟಿಪಿ ರಮೇಶ್ ಸೇರಿದಂಗೆ ಪದಾಧಿಕಾರಿಗ ಮುಖ್ಯಪಟ್ಟು ಹಾಜರಿದ್ದು. ಈ ಸಂದರ್ಭದಲ್ಲಿ ಹಿರಿಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಮತ್ತೆ ಪತ್ರಕರ್ತರಿಗೆ ಗುರುತಿನ ಚೀಟಿ ಹಂಚಿಕೆ ಮಾಡಲಾಯಿತು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಸೇರಿದಂಗೆ ಬೇರೆ ಬೇರೆ ಇಲಾಖೆ ಸಂಘ ಸಂಸ್ಥೆಗಳ ಕೂಡುಕೂಟಲ್ಲಿ ಅಂತಾರಾಷ್ಟೀಯ ಮಾದಕ ವಸ್ತುಗಳ ದುರುಪಯೋಗ ಮತ್ತು ಕಾನೂನುಬಾಹಿರ ಸಾಗಾಟ ವಿರೋಧಿ ದಿನಾಚರಣೆ ಇದೇ 4 ಬೆಳಿಗ್ಗೆ 11 ಮೂರ್ನಾಡು ಪದವಿ ಪೂರ್ವ ಕಾಲೇಜಲ್ಲಿ ನಡೆದಿದೆ. ಈ ಸಂದರ್ಭ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಂಗೆ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಕೆಬಿ ಪ್ರಸಾದ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಆರ್ ವೆಂಕಟೇಶ್ ಸೇರಿದಂಗೆ ಮುಖ್ಯಪಟ್ಟವು ಹಾಜರಿದ್ದವೆ. 2022-23 ಸಾಲಿನ ಅಲ್ಪಸಂಖ್ಯಾತರ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯಗಳ ಪ್ರವೇಶಾತಿಗೆ ಸೇವಾ ಸಿಂಧು ಆನ್ಲೈನ್ ಮೂಲಕ ಅರ್ಜಿ ಕರೆದವಳು. ಅರ್ಜಿ ಹಾಕಿಕೆ ಆಗಸ್ಟ್ 15 ಆಖೇರಿ ದಿನ ಆಗಿದ್ದು ಜಾಸ್ತಿ ಮಾಹಿತಿ ಬೇಕಾದರೆ ಇಲಾಖೆನ ವೆಬ್ಸೈಟ್ ಅಲ್ಲರೆ ವಸತಿ ನಿಲಯಗಳ ನಿಲಯ ಪಾಲಕರಲ್ಲಿ ಪಡ್ಕೊಳ್ಳಕ್ಕ ಇಲಾಖೆನ ಜಿಲ್ಲಾಧಿಕಾರಿಯವರು ತಿಳಿಸಿದರು. ಕರ್ನಾಟಕದ ಕಬೀರ ಸಂತ ಶಿಶ್ನೋಳ್ ಶರೀಫರ ಜನ್ಮದಿನ ಮತ್ತೆ ಪುಣ್ಯಸ್ಮರಣೆಯ ಅಂಗವಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಜುಲೈ 3-5 ಶಿಶುನಾಳು ಶರೀಫರ ತತ್ವ ಪದಗಳ ಆಧಾರಿತ ತತ್ವರಸಾಯನ ಕಾರ್ಯಕ್ರಮ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೆದಿದೆ. ರಾಜ್ಯದ ಹೆಸರಾಂತ ತಂಡಗಳಿಂದ ಶಿಶುನಾಳು ಶರೀಫರ ತತ್ವ ಪದಗಳ ಗಾಯನ ಮತ್ತು ನೃತ್ಯ ಕಾರ್ಯಕ್ರಮ ನಡೆದಿದೆ. ಈ ಕಾರ್ಯಕ್ರಮದಲ್ಲಿ ಕೊಡಗು ಜಿಲ್ಲೆನ ವಿರಾಜಪೇಟಿನ ನಾಟ್ಯಮಯೂರಿ ನೃತ್ಯ ತಂಡದ ನೃತ್ಯ ಪ್ರದರ್ಶನ ಇದ್ದದೆ. ಭಾರತೀಯ ವಾಯುಪಡೆಯಿಂದ ಅಗ್ನಿಪಥ್ ಯೋಜನೆಯಡಿಯಲ್ಲಿ ಅಗ್ನಿವೀರ್ ವಾಯು ಪ್ರವೇಶಕ್ಕೆ ಆಯ್ಕೆ ಪರೀಕ್ಷೆಗಾಗಿ ಅವಿವಾಹಿತ ಗಂಡು ಮಕ್ಕಳಿಂದ ಆನ್ಲೈನ್ಲಿ ಅರ್ಜಿ ಕರೆದಳು. ಪಿಯುಸಿ ವಿಜ್ಞಾನ ವಿಭಾಗದಲ್ಲಿ ಶೇಕಡ 50 ಅಂಕ ಅಲ್ಲರೆ ಡಿಪ್ಲೊಮಾಲಿ ಶೇಕಡ 50 ಅಂಕ ತಕ್ಕೊಂಡು ಪಾಸಾಗಿರವು. 29 ಡಿಸೆಂಬರ್ 1999 29 ಜೂನ್ 2005 ಹುಟ್ಟಿರಕು. ಕುಸಿರವು ವೆಬ್ಸೈಟ್ https://indianairforce.nic.in ಮಾಹಿತಿ ಪಡ್ಕೊಂಡು ಇದೇ ತಾರೀಕು 5 ಅರ್ಜಿ ಹಾಕಕೃತ ಜಿಲ್ಲಾ ಉದ್ಯೋಗಾಧಿಕಾರಿಯವು ತಿಳಿಸಿದಳು. ಹಾರಂಗಿ ಜಲಾನಯನ ಪ್ರದೇಶದಲ್ಲಿ ಜಾಸ್ತಿ ಮಳೆ ಆಗ್ತಿದ್ದು ಜಲಾಶಯಕ್ಕೆ ಒಳಹರಿವು ಪ್ರಮಾಣ ಜಾಸ್ತಿಯಾಗ್ತಿಟ್ಟು ಹವಾಮಾನ ಇಲಾಖೆಯ ಮುನ್ಸೂಚನೆಯಂಗೆ ಜಲಾನಯನ ಪ್ರದೇಶದಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಮಳೆ ಆಗುವ ಸಂಭವ ಇದ್ದು ಒಳಹರಿವಿನ ಪ್ರಮಾಣ ಇನ್ನೂ ಜಾಸ್ತಿ ಆದರೆ ಜಲಾಶಯ ಬೇಗ ಗರಿಷ್ಠ ಮಟ್ಟ ತಲುಪುವುದರಿಂದ ಹೊಳೆಗೆ ಹೆಚ್ಚುವರಿ ನೀರನ್ನು ಹರಿಬಿಡಲಾಗಿದೆ. ಆದ್ದರಿಂದ ಹಾರಂಗಿ ಮತ್ತೆ ಕಾವೇರಿ ಹೊಳೆಪಾತ್ರದಲ್ಲಿ ವಾಸಿಸುತ್ತಿರುವ ಜನ ತಮ್ಮ ಆಸ್ತಿ ಪಾಸ್ತಿ ಹಂಗೆ ಜಾನುವಾರುಗಳ ರಕ್ಷಣೆಗಳ ಬಗ್ಗೆ ಮುನ್ನೆಚ್ಚರಿಕೆ ವಹಿಸಿ ಸುರಕ್ಷಿತ ಜಾಗಗಳಿಗೆ ಹೋಗುತ್ತ ಹಾರಂಗಿ ಪುನರ್ವಸತಿ ವಿಭಾಗದ ಕಾರ್ಯಪಾಲಕ ಇಂಜಿನಿಯರ್ ಅವರು ತಿಳಿಸಿದರು. ಮಡಿಕೇರಿ ತಾಲೂಕು ಪೆರಾಜೆ ಗ್ರಾಮ ಪಂಚಾಯತಿ ವತಿಯಿಂದ ಪಯಶ್ವಿನಿ ಹೊಳೆಗೆ ಕಿಂಡಿ ಅಣೆಕಟ್ಟೆ ಮತ್ತು ತಡೆಗೋಡೆ ಸೇತುವೆ ರಸ್ತೆಗ ಮತ್ತು ಘನತ್ಯಾಜ್ಯ ವಿಲೇವಾರಿ ಘಟಕದ ಉದ್ಘಾಟನಾ ಕಾರ್ಯಕ್ರಮ ಇದೇ 5:00 ಗ್ರಾಮ ಪಂಚಾಯತ್ ಸಭಾಭವನದಲ್ಲಿ ನಡೆದಿದೆ. ಈ ಕಾರ್ಯಕ್ರಮದಲ್ಲಿ ಶಾಸಕರಾದ ಕೆಜಿ ಬೋಪಯ್ಯ ಸೇರಿದಂತೆ ಜನಪ್ರತಿನಿಧಿಗ ಮುಖ್ಯಪಟ್ಟು ಹಾಜರಿದ್ದವೆ. ಕೊಡಗು ಹಂಗೆ ದಕ್ಷಿಣ ಕನ್ನಡ ಜಿಲ್ಲೆಗಳ ಗಡಿ ಪ್ರದೇಶದಲ್ಲಿ ಇಂದು ಬೆಳಗಿನ ಜಾವ 1:15 ಸಮಯದಲ್ಲಿ ಭೂಕಂಪದ ಅನುಭವ ಆಗಿರುವ ಬಗ್ಗೆ ಜಿಲ್ಲಾ ವಿಪತ್ತು ನಿರ್ವಹಣಾ ಕೇಂದ್ರಕ್ಕೆ ಮಾಹಿತಿ ಬಂದಿದ್ದು ಮಡಿಕೇರಿ ತಾಲೂಕಿನ ಚೆಂಬು ಗ್ರಾಮದಿಂದ 5.2 ಕಿಲೋಮೀಟರ್ ಪಶ್ಚಿಮ ವಾಯುವೇದಿಕ್ಕಲ್ಲಿ ಭೂಮಿನ 10 ಕಿಲೋಮೀಟರ್ ಆಳಲ್ಲಿ ರಿಕ್ಟರ್ ಮಾಪಕಲಿ 1.8 ಭೂಕಂಪನ ಆಟೂತ ಜಿಲ್ಲಾ ವಿಪತ್ತು ನಿರ್ವಹಣಾ ಪರಿಣಿತರು ತಿಳಿಸಿದರು. ಭೂಕಂಪ ಆದರೆ ಅಲ್ಲರೆ ಭೂಮಿ ಬಾಯಿ ಬಿಟ್ಟದು ಕಂಡು ಬಂದರೆ ಜಿಲ್ಲೆನ ವಿಪತ್ತು ನಿರ್ವಹಣಾ ಕೇಂದ್ರದ ದೂರವಾಣಿ ಸಂಖ್ಯೆ 08-2-2-2-1-0-7-7 ಮತ್ತೆ 2-2-1-0-9-9 ಕರೆ ಮಾಡಿ ಮಾಹಿತಿ ಕೊಡಕೂತ ಇವು ತಿಳಿಸಿಳು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 08272-2000-18. ಕೆವಿಜಿ ಐಟಿಐ ಭಾಗಮಂಡಲ. ಇಲ್ಲಿ 2022-23 ಸಾಲಿಗೆ 2 ವರ್ಷಗಳ ಎಲೆಕ್ಟ್ರಿಷಿಯನ್, ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಹಾಗೂ ಮೆಕ್ಯಾನಿಕ್ ಮೋಟಾರ್ ವೆಹಿಕಲ್ ಕೋರ್ಸ್ಗಳಿಗೆ ಪ್ರವೇಶಾತಿ ಪ್ರಾರಂಭಗೊಂಡಿದೆ. ವಿದ್ಯಾರ್ಹತೆ ಎಸ್ಎಸ್ಎಲ್ಸಿ ಪಾಸ್. ದಾಖಲಾತಿಗಾಗಿ ಸಂಪರ್ಕಿಸಿ ಪ್ರಾಚಾರ್ಯರ ಸಂಖ್ಯೆ 9999-0-2141. ರೈತ ಬಾಂಧವರೇ, ನಮ್ಮಲ್ಲಿ ಸ್ಟೀಲ್, ಹಸ್ಕವರ್ಣ, ಓಲಿಯೋಮ್ಯಾಕ್, ಹೋಂಡಾ, ವೀಟ್ ಕಟರ್, ಚೇನ್ಸಾ, ಸ್ಪ್ರೇಯರ್, ಅರ್ಥಾಗರ್, ಮಿಸ್ಟ್ ಬ್ಲೋವರ್, ಫೈಬರ್ ಮತ್ತು ಅಲ್ಯೂಮಿನಿಯಂ ಏಣಿಗಳು. ಕಾರ್ಬನ್ ಫೈಬರ್ನ ಅಡಿಕೆ ಮರಗಳಿಗೆ ಮದ್ದು ಸಿಂಪಡಣೆ ಮಾಡುವ 80-inch ಡೋಟಿಗಳು ರಿಯಾಯಿತಿ ದರದಲ್ಲಿ ಲಭ್ಯ. ಹಾಗೂ 1 KVA ಇಂದ 30 KVA ತನಕ ಪೋರ್ಟೇಬಲ್ ಜನರೇಟರ್ ಲಭ್ಯವಿದೆ. ಈ ಎಲ್ಲ ಉಪಕರಣಗಳಿಗೆ ಬ್ಯಾಂಕ್ ಸಾಲ ಸೌಲಭ್ಯ ಒದಗಿಸಿಕೊಡಲಾಗುವುದು. ಸಂಪರ್ಕಿಸಿ ಪೊನ್ನಿಮಾನೀಸ್, ಕೈಕೇರಿ, ಗೋಣಿಕೊಪ್ಪ ಹಾಗೂ ಕುಶಾಲನಗರ. ಕಾಲ್ 8722-044-039 ಅಥವಾ 8105-4888-06. ಸಿಇಟಿ, ಜೆಇಇ, ನೀಟ್ ರ್ಯಾಂಕ್ ಆಕಾಂಕ್ಷಿಗಳಿಗೆ ಸುವರ್ಣಾವಕಾಶ. ಚಾಣಕ್ಯ ಕೋಚಿಂಗ್ ಸೆಂಟರ್ನ ದಕ್ಷಿಣ ಕನ್ನಡ, ಉಡುಪಿ, ಮೈಸೂರು ಹಾಗೂ ಬೆಂಗಳೂರಿನ ಉಪನ್ಯಾಸಕರು ಪ್ರಥಮ ಹಾಗೂ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಸಿಇಟಿ, ಜೆಇಇ, ನೀಟ್ಗೆ ಪ್ರತಿ ಭಾನುವಾರ ವಿರಾಜಪೇಟೆಯ ಚಾಣಕ್ಯ ಹಾಗೂ ಮಡಿಕೇರಿಯ ಸೆಂಟ್ ಜೋಸೆಫ್ ಪಿಯು ಕಾಲೇಜಿನಲ್ಲಿ ಜೂನ್ 10 ತರಬೇತಿ ನೀಡಲಿದ್ದಾರೆ. ಮಾಹಿತಿಗೆ ಸಂಪರ್ಕಿಸಿ ಮೊಬೈಲ್ 8277-496-007. ನೀವು ಬಯಸುವ ಡಿಸೈನ್ಸ್ ನಲ್ಲಿ ಚಿನ್ನಾಭರಣಗಳು ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ ನಲ್ಲಿ. ಡೈಮಂಡ್, ಬೆಳ್ಳಿ ಆಭರಣಗಳಿಗಾಗಿ ಬನ್ನಿ ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ. ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇಸ್ ಆಫರಿಂಗ್ ಎಂಜಿನಿಯರಿಂಗ್ ಕೋರ್ಸಸ್ ಲೈಕ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಷೀನ್ ಲರ್ನಿಂಗ್, ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಮೆಕ್ಯಾನಿಕಲ್, ಸಿವಿಲ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡಾಟಾ ಸೈನ್ಸ್ ವಿತ್ ಎಕ್ಸಲೆಂಟ್ ಕ್ಯಾಂಪಸ್ ಪ್ಲೇಸ್ಮೆಂಟ್ ಅಂಡ್ ಸ್ಕಾಲರ್ಶಿಪ್ ಫಾರ್ ಮೆರಿಟೋರಿಯಸ್ ಅಂಡ್ ಸ್ಪೋರ್ಟ್ಸ್ ಅಚೀವರ್ಸ್. ಆನ್ ಕ್ಯಾಂಪಸ್ ಹಾಸ್ಟೆಲ್ ಫೆಸಿಲಿಟೀಸ್. ಜಾಯಿನ್ ಸಿಐಟಿ ಕೂಗ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಪೊನ್ನಂಪೇಟ್, ಕೊಡಗು. ಆ ಕಾಲ್ 9631-55457. ಆದಿಶಕ್ತಿ ಟ್ಯುಟೋರಿಯಲ್ಸ್, ದೊಡ್ಡಟ್ಟಿ ಚೌಕಿ, ವಿರಾಜ್ಪೇಟೆ. ಇಲ್ಲಿ PUC ಫೇಲ್ ಅಥವಾ 10ನೇ ತರಗತಿ ಉತ್ತೀರ್ಣರಾದ 17 ವರ್ಷ ಮೇಲ್ಪಟ್ಟ ವಿದ್ಯಾರ್ಥಿಗಳು ನೇರವಾಗಿ ದ್ವಿತೀಯ PUCಗೆ ಖಾಸಗಿಯಾಗಿ ನೋಂದಾಯಿಸಿ ದೈನಂದಿನ ಶಿಕ್ಷಣ ಪಡೆಯಲು ಅವಕಾಶ. ಉತ್ತಮ ಶಿಕ್ಷಣ ಹಾಗೂ ಫಲಿತಾಂಶಕ್ಕಾಗಿ ಸಂಪರ್ಕಿಸಿ ಆದಿಶಕ್ತಿ ಟ್ಯುಟೋರಿಯಲ್ಸ್, ದೊಡ್ಡಟ್ಟಿ ಚೌಕಿ, ವಿರಾಜ್ಪೇಟೆ. ಮೊಬೈಲ್ 9845475241. ಪುನರ್ ನವೀಕರಣಗೊಂಡು ಎಲ್ಲಾ ಆಧುನಿಕ ಸುಸಜ್ಜಿತ ವ್ಯವಸ್ಥೆಯೊಂದಿಗೆ ಮಡಿಕೇರಿಯ ಅಶ್ವಿನಿ ಆಸ್ಪತ್ರೆ ಇದೇ June 1 ಪುನರಾರಂಭಗೊಂಡಿದೆ. ಮೂಳೆ ಚಿಕಿತ್ಸಾ ತಜ್ಞರು, ಮಹಿಳೆಯರ ಮತ್ತು ಮಕ್ಕಳ ತಜ್ಞರು, ENT ಹಾಗೂ ಶಿರಾ ಮತ್ತು ಕುತ್ತಿಗೆ ಕ್ಯಾನ್ಸರ್ ತಜ್ಞರು, ಜನರಲ್ ಫಿಸಿಷಿಯನ್ ಲಭ್ಯವಿದ್ದು, ಪೂರ್ಣ ಪ್ರಮಾಣದ 4 ಶಸ್ತ್ರಚಿಕಿತ್ಸಾ ಕೊಠಡಿ, ಆಪ್ಟೋಮಾಲಜಿ ಶಸ್ತ್ರಚಿಕಿತ್ಸಾ ಕೊಠಡಿ, ಸುಸಜ್ಜಿತ ದಂತ ಚಿಕಿತ್ಸಾಲಯ, 5 ಡಯಾಲಿಸಿಸ್ ಸೆಂಟರ್, 24 ನಿರಂತರ ಸೇವೆ ಲಭ್ಯವಿರುವ ಮೆಡಿಕಲ್ ಸೆಂಟರ್ ಅಶ್ವಿನಿ ಆಸ್ಪತ್ರೆ ಮಡಿಕೇರಿ. ಫರ್ನಿಚರ್ ತಗೊಳಕ್ಕೆ ಇರಿಟಿಯ ಸುನಿತಾ ಫರ್ನಿಚರ್ ಗೆ ತಾನೇ ಹೋಗೋದು? ಹೌದು, ಅಲ್ಲಿಗೆನೆ ಹೋಗೋಣ. ಅತಿ ವಿಶಾಲವಾದ ಶೋರೂಮ್, ಬಿಕ್ಕದಷ್ಟು ಸೆಲೆಕ್ಷನ್, ಅತಿ ನೂತನ ಡಿಸೈನ್ಸ್, ಅಚ್ಚರಿ ಮೂಡಿಸೋ ಅತಿ ಕಡಿಮೆ ಬೆಲೆ. ಅಲ್ಲದೆ ಕರ್ನಾಟಕದಾದ್ಯಂತ ಫ್ರೀ ಹೋಮ್ ಡೆಲಿವರಿ ಕೂಡ ಕೊಡ್ತಾರೆ. ನಿಮ್ಮ ಸುಂದರ ಮನೆಗೆ ಅತಿ ನೂತನ ಡಿಸೈನ್ಸ್ ನ ಫರ್ನಿಚರ್ ಗಳಿಗಾಗಿ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ. June 21 ನಿಧನರಾದ ಬೇತ್ರಿ ನಾಲ್ಕೇರಿ ಗ್ರಾಮ ಪೊಕ್ಕುಳಂಡ್ರ ರಮೇಶ್ ಅವರ ಪತ್ನಿ ಪಾರ್ವತಿ ರೂಪಾ ಅವರ ತಿಥಿ ಕರ್ಮಾಂತರ ನಾಳೆ ಶನಿವಾರ ಪೂರ್ವಾಹ್ನ 11:30 ಮೂರ್ನಾಡು ಗೌಡ ಸಮಾಜದಲ್ಲಿ ನಡೆಯಲಿದೆ. ಕುಟುಂಬಸ್ಥರು, ಊರಿನವರು, ಬಂಧು ಮಿತ್ರರು ಇದನ್ನೇ ಆಹ್ವಾನವೆಂದು ಪರಿಗಣಿಸಿ ಆಗಮಿಸುವಂತೆ ಪೊಕ್ಕುಳಂಡ್ರ ರಮೇಶ್ ಮಕ್ಕಳು ಮತ್ತು ಕುಟುಂಬಸ್ಥರು ಕೋರಿದ್ದಾರೆ. June 2 ದಂಡಂಗ ಮರಣಪಟ್ಟ ಕರಡ ಗ್ರಾಮ ಐತಿಚಂಡ ಪೌತಿ ಕರುಂಬಯ್ಯ ಇಂಡ ಪೊಣ್ಣು ಪೊನ್ನವ್ವ ಇಂಡ ಮಾದ ಕಾರ್ಯ ನಾಳೆ ಚೆನ್ನಿಯಾಚ ಪೊಲಕ 10 ಕರಡ ಗ್ರಾಮತ್ತುಳ್ಳ ಪ್ರಕಾಶ್ ನಿಲಯತ್ಲು ನಡಪ. ಒಕಕರ ಊರುಕಾರ ಬೆಂದು ಚಂಗಾದ್ಯ. ನಿಧನ ಸುದ್ದಿ. ಚಯ್ಯಂಡಾಣೆ ನರಿಯಂದಡ ಗ್ರಾಮತ್ರ ಮುಂಡ್ಯೋಳಂಡ ಪೌತಿ ಉತ್ತಯ್ಯ ಐಂಗಡ ಪೊಣ್ಣು ಸೋಮವ್ವ ಐಂಗ ಇಂದು ಮರಣಪಟ್ಟಿತು. ತಮ್ಮ ದಂಡುಬಯತ್ರ ಮುಂಡ್ಯೋಳಂಡ ಸೋಮವ್ವ ತಾಮನೆ ಕುಂಬಳದಾಳು ನೆರವಂಡ ಆಕೆರಿ ಕಾರ್ಯ ನಾಳೆ ಮಜ್ಜಣ 12 ಉಳಿಯ ಚಯ್ಯಂಡಾಣೆ ನರಿಯಂದಡ ಗ್ರಾಮತ್ರ ಸ್ವಂತ ಮನೆಯಲ್ಲೂ ನಡಪ. ನಿಧನ ಸುದ್ದಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.